ವರ್ಷದೊಳಗೆ 8 ಜಿಲ್ಲೆಗಳಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭರವಸೆ. ಕೋವಿಡ್ ಲಸಿಕೆ ನೀಡಿಕೆಯಲ್ಲಿ ಭಾರತ ಪ್ರಪಂಚದಲ್ಲಿಯೇ ಮುಂಚೂಣಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ರಾಜ್ಯದ ವಿವಿಧ ಜಿಲ್ಲಾಸ್ಪತ್ರೆಗಳಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯ ಕಾಫಿ ಕೃಷಿ ಕುರಿತು ಪರಿಚಯ ಮಾಡಿಕೊಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಇದರಲ್ಲಿ ಮಡಿಕೇರಿ ತಾಲೂಕು ಕರಡ ಸಮೀಪದ ಅರಪಟ್ಟು ಗ್ರಾಮದ ಪಾಂಡಂಡ ಚಂಗಪ್ಪ ಅವರೊಡನೆ ಸಂದರ್ಶನ ಕೇಳುವಿರಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಕೇಳಿ ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ, ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಕೇಳಿಗರೆ, ಮಡಿಕೇರಿ ತಾಲೂಕು ಕರಡ ಅಂಚೆ ಅರಪಟ್ಟು ಗ್ರಾಮದ ಪಾಂಡಂಡ ಚಂಗಪ್ಪ ಅವರ ಜೊತೆಗೆ ಅವರ ಕೃಷಿಯ ಬದುಕಿನ ಕುರಿತಂತೆ ಇವತ್ತು ಮಾತನಾಡುತ್ತಿದ್ದೀವಿ. ಚಂಗಪ್ಪನವರು ಬ್ಯಾಂಕ್ ಉದ್ಯೋಗಿಯಾಗಿದ್ದರು. ಈಗ ಸಂಪೂರ್ಣ ಕೃಷಿಕರು ಚೆನ್ನಾಗಿ ತಮ್ಮನ್ನು ತೊಡಸಿಕೊಂಡಿದ್ದಾರೆ. 74 ವಯಸ್ಸಿನ ಚಂಗಪ್ಪನವರು ಇವತ್ತು ಏನು ಹೇಳ್ತಾರೆ ಆಲಿಸಿಕೊಳ್ಳಿ. ಚಂಗಪ್ಪನವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಓದಿದ್ದೇನು? ನಾನು ಬಿಎಸ್ಸಿ 1968 ಮಾಡಿದ್ದೇನೆ. 41ನೇ ವರ್ಷ ಪ್ರಾಯಕ್ಕೆ ಇಂಡಸ್ಟ್ರಿ ರಿಲೇಷನ್ ಅಂಡ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಡೆಲ್ಲಿಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ. ಓಹೋ, ಬಿಎಸ್ಸಿ ಪದವಿ ಮಾಡಿಕೊಂಡು ಬ್ಯಾಂಕಿಗೆ ಯಾವಾಗ ಸೇರ್ಕೊಂಡ್ರಿ? 75 ಇಸ್ವಿಯಲ್ಲಿ. ಯಾವ ಬ್ಯಾಂಕಿಗೆ ಸೇರ್ಕೊಂಡ್ರಿ? ವಿಜಯ ಬ್ಯಾಂಕ್. ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ? 31 ವರ್ಷ. ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ಮಡಿಕೇರಿಯಲ್ಲಿ ಕೆಲಸ ಶುರು ಮಾಡಿದೆ. ಅಲ್ಲಿಂದ ಗುಜರಾತ್, ಅಹಮದಾಬಾದ್, ಬರೋಡಾ, ರಾಜ್ಕೋಟ್, ಗುಳೇದಗುಡ್ಡ, ಕೋಣನಗಟ್ಟೆ, ಬಾಂಬೆ, ಡೆಲ್ಲಿ, ಬ್ಯಾಂಗ್ಳೂರು, ಮೈಸೂರು, ಗೌಹತಿ, ಇನ್ನೂ ಹಲವಾರು ಬ್ರಾಂಚ್ಗಳು. ರಿಟೈರ್ಡ್ ಆಗುವಾಗ ಮ್ಯಾನೇಜರ್ ಆಗಿದ್ದೆ. ಸೇರುವಾಗ ಕ್ಲಾರ್ಕ್ ಆಗಿ ಸೇರಿದ್ದೇನೆ. 16 ಜಾಗಗಳಲ್ಲಿ ಕೆಲಸ ಮಾಡಿದ ಅನುಭವ. ಎಷ್ಟು ಭಾಷೆ ಬರುತ್ತೆ ತಮಗೆ? 5-6 ಭಾಷೆ ಬರ್ತದೆ ಸರ್. ಓಹೋ, ಯಾವ್ಯಾವ ಭಾಷೆ? ತಮಿಳು, ತೆಲುಗು, ಮಲಯಾಳಂ, ತುಳು, ಕೊಡ ಭಾಷೆ. ಯಾವಾಗ ನಿವೃತ್ತಿ ಆಯ್ತು ಚೆಂಗಪ್ಪನವರು ತಮ್ದು? 2000 ಡಿಸೆಂಬರ್ ನಲ್ಲಿ. ಈಗ ಹರಪಟ್ಟು ಗ್ರಾಮದಲ್ಲಿ ತಾವು ವಾಸ ಇದ್ದೀರಿ, ಅದು ತಂದೆ ಮಾಡಿದ ಜಮೀನ ನೀವೇನಾದ್ರೂ ಖರೀದಿ ಮಾಡಿದ್ರ? ತಂದೆ ಮಾಡಿದ ಜಮೀನು, ನನ್ನ ತಮ್ಮ ನಾನು ಒಟ್ಟಿಗಿದ್ದೇವೆ. ಮತ್ತೆ ಒಂದು ಜಮೀನು ಖರೀದಿ ಮಾಡಿ ತಮ್ಮ ಅದಕ್ಕೆ ಹೋದ್ರು, ತಮ್ಮಂದು ನಂದು ಜಮೀನು ಒಟ್ಟಿಗೆ ಸೇರಿಸಿಕೊಂಡು ನಾನು ನೋಡ್ತಾ ಇದ್ದೇನೆ. ಆರೋಗ್ಯ ಹೇಗಿದೆ ಸ್ವಾಮಿ? ದಿವಸಕ್ಕೆ 5-20 ಕಿಲೋಮೀಟರ್ ನಡೀತೀನಿ ತೋಟದ ರೌಂಡ್. ಮತ್ತೆ ದಿವಸಕ್ಕೆ 8-10 ಗಂಟೆ ಕೆಲಸ ಮಾಡ್ತೀನಿ, ಮ್ಯಾನ್ಯುಯಲ್ ಲೇಬರ್. ಓಹೋ, ಏನೇನ್ ಕೆಲಸ ಮಾಡ್ತೀರಿ? ತೋಟದ ಏನ್ ಕೆಲಸ ಉಂಟು, ಚಿಗುರು ತೆಗೆಯುವುದು, ಕಪಾತ್, ಮತ್ತೆ ಗಿಡ ನೆಡುವುದು. ಹೆಚ್ಚಿನ ಪಾಲು ಗಿಡ ನೆಡುವುದು ನಾನೇ ಮಾಡ್ತೀನಿ. ಸ್ಪ್ರೇ ಮಾಡೋದು, ವೀಡ್ ಸೈಡ್ ನಾನೇ ಮಾಡ್ತೀನಿ. 22 ಎಕರೆಯಲ್ಲಿ ಕಳೆದ ವರ್ಷ 2020 ಬರೀ 600 ರೂಪಾಯಿ ಮಾತ್ರ ಸಂಬಳ ಕೊಟ್ಟಿದ್ದೇನೆ. ಕಚೇರಿ ತೆಗಿಲಿಕ್ಕೆ ನಾನೇ ಪೂರ್ತಿ ಮಾಡಿದ್ದೀನಿ. ಓಹೋಹೋ, 22 ಎಕರೆ ಕಾಫಿ ತೋಟದಲ್ಲಿ ಕಳೆ ಹತ್ತೊಟ್ಟಿಗೆ ಕಳೆನಾಶಕಗಳನ್ನ ಬಳಕೆ ಮಾಡಿಕೊಂಡು, ಆಳು ಕಾಳುಗಳನ್ನ ಕಡಿಮೆ ಮಾಡಿಕೊಂಡು ಕೇವಲ 600 ರೂಪಾಯಿ ಹಣವನ್ನು ಖರ್ಚು ಮಾಡಿದಿರಿ. ಹೌದು ಸರ್. ಇಲ್ದ ಹೋಗಿದ್ರೆ ಎಷ್ಟಾಗ್ತಿತ್ತು? ಕಡಿಮೆ ಇದ್ದಿರದೆ 1-1.5 ಲಕ್ಷ ಆದ್ರೂ ಆಗ್ತಿತ್ತು. ಕಚ್ಚಡ ಹೊಡಿಲಿಕ್ಕೆ? ಹೌದೌದು. ಈಗ ಕಳೆನಾಶಕಗಳನ್ನ ಹೇಗೆ ಬಳಕೆ ಮಾಡ್ಕೊಂಡ್ರಿ, ಎಷ್ಟು ಸಾರಿ ಉಪಯೋಗಿಸ್ಕೊಂಡ್ರಿ, ಎಷ್ಟು ಜಾಗ್ರತೆಯನ್ನ ತೆಗೆದುಕೊಂಡ್ರಿ? ನಾನೇ ಮಾಡಿದ್ರೆ ಅವ್ರು ಮಾಡುವುದರದು ಕಾಲ್ಭಾಗದಲ್ಲಿ ನಾನು ಮುಗಿಸ್ತೇನೆ. ಅವರು ತುಂಬಾ ಯೂಸ್ ಮಾಡ್ತಾರೆ. ನಾನೇ ಜಾಗರೂಕತೆಯಿಂದ ಮಾಡುವುದರಿಂದ ಅಂದಾಜು ಕಾಲ್ಭಾಗ ಕಳೆನಾಶಕ ಸಾಕು. ಎಂತದು ಹೆಸರು ಕಳೆನಾಶಕದ್ದು? ನಾನು ಗ್ಲೈಸಿಲ್ ಒಮ್ಮೊಮ್ಮೆ, ಇನ್ನೊಮ್ಮೊಮ್ಮೆ ಗ್ರಾಮಾಕ್ಸನ್ ಯೂಸ್ ಮಾಡ್ತೀನಿ. ಎಷ್ಟು ವರ್ಷದಿಂದ ಕಳೆನಾಶಕವನ್ನ ಬಳಕೆ ಮಾಡ್ಕೊಳ್ತಿದ್ದೀರಿ ಚಂಗಪ್ಪನವ್ರೆ? ಆಲ್ಮೋಸ್ಟ್ 35 ವರ್ಷದಿಂದ ಮಾಡ್ತಾ ಇದ್ದೀನಿ. ಹೌದಾ? ಹೌದು. ಏನು ಅಡ್ಡ ಪರಿಣಾಮಗಳು ಅಥವಾ ತೊಂದರೆಗಳೇನು ಕಾಣಿಸಿಲ್ವಾ? ಇಲ್ಲ, ಕಾಣಲಿಲ್ಲ. ಈ ಏರಿಯಾದಲ್ಲಿ ನನಗೇನೆ ಜಾಸ್ತಿ ಕ್ರಾಪ್ ಬರ್ತಾ ಇದೆ. ಆದ್ರೆ ಸಣ್ಣ ಗಿಡಗಳಿಗೆ ತಾಗಿದ್ರೆ ಮಾತ್ರ ಸತ್ತೋಗ್ತದೆ, ಒಳ್ಳೆ ಮೆಣಸು, ಕಾಫಿ ಗಿಡ. ಬೇರೆ ಹಾಗೆ ಯಾವ ತೊಂದರೆಯನ್ನು ಕಾಣಲಿಲ್ಲ. ಜಾಗೃತಿಯಿಂದ ಉಪಯೋಗಿಸ್ಕೊಳ್ತದ್ರಿ ಅಲ್ವಾ? ಹೌದು. ಅಂದ್ರೆ ವರ್ಷದಲ್ಲಿ ಎಷ್ಟು ಸಾರಿ ಸಿಂಪರಣೆ ಮಾಡ್ತೀರಿ ಕಳೆನಾಶಕಗಳನ್ನ? ಅಂದಾಜು ನಾನು ತುಂಬಾ ಸಣ್ಣದಿರುವಾಗ ಮಾಡುವುದರಿಂದ 3-4 ಸಲ ಮಾಡ್ತೀನಿ. ಓ, ಸಣ್ಣದಿದ್ದಾಗ ಹೆಚ್ಚು ಕಳೆನಾಶಕ ಬೇಕಾಗಿಲ್ಲ ಮತ್ತು ಪರಿಣಾಮ ಚೆನ್ನಾಗಿರುತ್ತೆ. ಹೌದು, ಬೀಜ ಇರೋದಕ್ಕೆ ಮೊದಲೇ ಮಾಡ್ತೀನಿ. 22 ಎಕರೆ ಕಾಫಿ ತೋಟ ಸಿಂಪರಣೆ ಮಾಡಿ ನೀವು ಕಳೆ ಹತ್ತೊಟ್ಟಿ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ನಂದು ಅಂತ ಹೇಳಿದ್ರೆ ಈವ್ನಿಂಗ್ ಕೆಲಸ ಬಿಟ್ಟ ಮೇಲೆ ನಾನು ಮೋಸ್ಟ್ಲಿ ಮಾಡುದು. ದಿವಸಕ್ಕೆ 2-3 ಕ್ಯಾನ್ ಮಾಡ್ತೇನೆ. ಅಂದಾಜು 15 ದಿವಸ ಸಾಕು. 15 ದಿನ ನೀವು ಸಿಂಪರಣೆ ಮಾಡ್ಕೊಂಡು ಮತ್ತೆ ಎಷ್ಟು ತಿಂಗಳ ಬಳಿಕ ಮತ್ತೆ ಶುರು ಮಾಡ್ಕೊಳ್ತೀರಿ? ಅಂದಾಜು 2 ತಿಂಗಳು ಆದ್ಮೇಲೆ ಮತ್ತೆ ಪುನಃ ಮಾಡ್ಬೇಕು. ಸರಿನೇ, ಸರಿನೇ. ನೋಡಿ, ತಂತ್ರಜ್ಞಾನವನ್ನ ಎಷ್ಟು ಎಚ್ಚರಿಕೆಯಿಂದ ಜಾಣತನದಿಂದ ಬಳಕೆ ಮಾಡ್ಕೊಳ್ಬೇಕು ಅದು ಒಳ್ಳೇದು. ಹೌದು. 74ನೇ ವಯಸ್ಸಿನಲ್ಲೂ ಹುರುಪಿದೆ, ಹುಮ್ಮಸ್ಸಿದೆ, ಆಸಕ್ತಿ ಇದೆ ನಿಮಗೆ? ಹೌದು. ಏನು ಕಾರಣ ಚಂಗಪ್ಪನವ್ರೆ? ಇವಾಗ 15 ವರ್ಷದಿಂದ ವೆಜಿಟೇರಿಯನ್ ಆಗಿದ್ದೇನೆ. ಓಹೋ. ಮತ್ತೆ ಯಾವ ಅಭ್ಯಾಸವೂ ಇಲ್ಲ, ಮೊದಲು ಇವಾಗ ಯಾವ್ದಿಲ್ಲ, ವೆಜಿಟೇರಿಯನ್ ಫುಡ್. 5 ಗಂಟೆಗೆ ಹೇಳ್ತೇನೆ. ನಂದು 1-man army, ನಾನೇ ಅಡಿಗೆ ಎಲ್ಲ ಮಾಡ್ಕೊಳ್ತೀನಿ, ಮನೆ ಕೆಲಸ ಎಲ್ಲ. ಸ್ವಲ್ಪ ದೊಡ್ಡದಾದ ಮನೆ, ಅದನ್ನ ಮೇಂಟೈನ್ ಮಾಡ್ಬೇಕು. ನಾನು ಒಬ್ಬನೇ ಇಲ್ಲಿ ತೋಟದ ಮನೆಯಲ್ಲಿ ಇರ್ತೇನೆ. ಮಾಂಸದ ಸೇವನೆಯನ್ನು ಕೈ ಬಿಟ್ರೆ ಅಥವಾ ಅಭ್ಯಾಸ ಇರ್ಲಿಲ್ವಾ? ಮೊದಲು ಅಭ್ಯಾಸ ಇತ್ತು, 16 ವರ್ಷದಿಂದ ಕೈ ಬಿಟ್ಟಿದ್ದೀನಿ. ಓ, ಮಾಂಸವನ್ನು ತೆಗೆದುಕೊಳ್ತಾ ಇಲ್ಲ, ಮದ್ಯವನ್ನು ಕೈ ಬಿಟ್ಟಿದ್ರೆ, ಇನ್ನು ಸತತವಾಗಿ ತಾಂಬೂಲ ಹಾಕೋದನ್ನು ಬಿಟ್ಬಿಟ್ಟಿದ್ರಿ. ಹೌದು. ಆಮೇಲೆ ನಿಮ್ದೇ ಆದ ರೀತಿಯಲ್ಲಿ ಜೀವನ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಲ್ವಾ? ಹೌದು. ಹೌದು ಹೌದು. ಮನೆಯಲ್ಲಿ ಯಾರ್ಯಾರಿದ್ದೀರಿ? ಇಲ್ಲಿ ತೋಟದ ಮನೆಯಲ್ಲಿ ನಾನು ಒಬ್ಬನೇ ಇರೋದು. ನಿಮ್ಮ ಶ್ರೀಮತಿ ಕುಟುಂಬ ಇದೆಲ್ಲ? ಅವರಿಗೆ ಸ್ವಲ್ಪ ಕಾಲು ನೋವು ಇರೋದ್ರಿಂದ ಮೈಸೂರಿನಲ್ಲಿ ಮನೆ ಇದೆ ನಂದು, ಮೈಸೂರು ಮನೆಯಲ್ಲೇ ವಾಸ ಇರ್ತಾಳೆ. ಓಹೋಹೋ. ಮೈಸೂರಿನಲ್ಲಿ ಶ್ರೀಮತಿ ಇರ್ತಾರೆ, ಮಕ್ಕಳು? ಮಗಳು ಅಮೆರಿಕದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಸೆಟ್ಲ್ ಆಗಿದ್ದಾಳೆ. ಮಗ ಬೆಂಗಳೂರಿನಲ್ಲಿ ಆರ್ಕಿಟೆಕ್ಟ್ ಆಗಿದ್ದಾನೆ. ಓಹೋ. ಮೈಸೂರಿಗೆ ಎಷ್ಟು ದಿನಕ್ಕೊಂದ್ಸರಿ ಹೋಗಿ ಬರ್ತೀರಿ ತಾವು? ಮೊದಲು ತಿಂಗಳಿಗೊಮ್ಮೆ ಹೋಗ್ತಿದ್ದೆ, ಇವಾಗ ಕೊರೋನಾ ಬಂದ ಮೇಲೆ 3 ತಿಂಗಳಿಗೊಮ್ಮೆ ಹಾಗೆ ಹೋಗ್ತೇನೆ. ತಂದೆಯವರು ಮಾಡಿದ ಜಮೀನು ಮತ್ತೆ ನಿಮ್ದು ಸ್ವಂತಾಗಿ ತೆಗೆದುಕೊಂಡ ತೋಟವನ್ನ ಒಂಥರ ಆನಂದದಾಯಕವಾಗಿ ನಿರ್ವಹಿಸಿಕೊಂಡು ಹೋಗ್ತಿದ್ದೀರಿ ಹೇಳ್ತಾ ಇದ್ರಿ. 16 ವರ್ಷಗಳಿಂದ ಮತ್ತಷ್ಟು ಜೀವನದಲ್ಲಿ ಬದಲಾವಣೆ ತಂದುಕೊಂಡು ಚೈತನ್ಯದಾಯಕವಾಗಿ ಸಾಗ್ತಿದ್ರಿ. ಏನು ನಿಮ್ಮ ಅಪೇಕ್ಷಣೀಯವಾದ ಆಹಾರ? ಏನೆಲ್ಲ, ವೀಕ್ಲಿ ಒನ್ಸ್ ಒಂದು ಅಣಬೆ ಸಾರು ಒಂದು ಮಾಡ್ತೀನಿ, ಮತ್ತೆ ಪನ್ನೀರ್ ವಾರಕ್ಕೊಮ್ಮೆ ಮಾಡ್ತೇನೆ, ಮತ್ತೆ ಬೀನ್ಸ್ ಪಲ್ಯ ಒಂದು, ಹೂಕೋಸ್ ಒಂದು ಮಾಡ್ತೀನಿ, ಮತ್ತೆ ಮೊಟ್ಟೆಗೋಸ್ ಒಂದು ಮಾಡ್ತೇನೆ, ಮೆಣಸಿನ ಸಾರು. ಅದಕ್ಕೆ ಅಕ್ಕಿನ ಬಳಕೆ ಮಾಡ್ಕೊಳ್ತೀರಾ ಅನ್ನ ಮಾಡ್ಲಿಕ್ಕೆ, ಅಥವಾ ರಾಗಿನ ಮುದ್ದೆ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ತೀರಾ ಹೇಗೆ? 1 ಕಪ್ ರಾಗಿ ಕುಡಿತೇನೆ, ಮತ್ತೆ ಒಂದು ಒತ್ತಿ ಚಪಾತಿ ಮತ್ತೆ ಅನ್ನ. ಎಲ್ಲ ಮಿತವಾಗಿ ಊಟ ಮಾಡ್ತೀರಿ? ತಾಜವಾಗಿ ಹಣ್ಣು ತರಕಾರಿಗಳನ್ನ ಮೊಳಕೆ ಕಾಳುಗಳನ್ನ ಈ ತರ ಏನಾದ್ರೂ ತೆಗೆದುಕೊಳ್ತೀರಾ? ತಗೊಳ್ತೀನಿ, ಬಾಳೆಹಣ್ಣು ಸೇಬು ದ್ರಾಕ್ಷಿ ಇದು ತಗೊಳ್ತೀನಿ. ಒಳ್ಳೆ ಹುಮ್ಮಸ್ಸಿನಿಂದ ತೋಟದ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರಿ, ಹಾಗೆ ರೇಡಿಯೋವನ್ನು ಆಸಕ್ತಿಯಿಂದ ಆಲಿಸ್ತೀರಿ ಅಲ್ವಾ? ಹೌದು. ರೇಡಿಯೋ ಎಷ್ಟು ವರ್ಷಗಳಿಂದ ನಿಮ್ಮ ಜೊತೆಲಿದೆ? ಆಲ್ಮೋಸ್ಟ್ 72ನೇ ಇಸ್ವಿಲಿ ಒಂದು ರೇಡಿಯೋಕ್ಕೆ 272 ರೂಪಾಯಿ ಇತ್ತು. ಹಾಗೆ 200 ರೂಪಾಯಿ ಬ್ಯಾಂಕಿನಿಂದ ಸಾಲ ಸಿಕ್ತಿತ್ತು, ಮತ್ತೆ 70 ರೂಪಾಯಿಗೆ 7 ಚೆಕ್ ಕೊಟ್ಟು ಟ್ರಾನ್ಸಿಸ್ಟರ್ ತಗೊಂಡಿದ್ದೆ. ಅಲ್ಲಿಂದಲೇ ಕೇಳ್ತಾ ಇದ್ದೇನೆ. ಓಹೋ, ಅದೇ ರೇಡಿಯೋ ಈಗಲೂ ಇದೆಯಾ? ಅದು ಇದೆ, ಆದ್ರೆ ಬೇರೆ ರೇಡಿಯೋ ಯೂಸ್ ಮಾಡ್ತಾ ಇದ್ದೇನೆ. ಓಹೋ, ಒಟ್ಟು ಏನೇ ವ್ಯತ್ಯಾಸ ಆದ್ರೂ ರೇಡಿಯೋ ನಿಮ್ ಜೊತೆಗಿರುತ್ತೆ ಒಂದಾದ್ರೂ ಅಲ್ವಾ? ಒಂದೊಂದು ರೂಮ್ ನಲ್ಲಿ ಒಂದೊಂದು ರೇಡಿಯೋ, 3 ರೇಡಿಯೋ ಇಟ್ಕೊಂಡಿದ್ದೇನೆ. ಕಿಚನ್ ನಲ್ಲಿ ಒಂದು, ಹಾಲ್ ನಲ್ಲಿ ಒಂದು, ಬೆಡ್ರೂಮ್ ನಲ್ಲಿ ಒಂದು. ಏನು ಇಷ್ಟು ಆಸಕ್ತಿ ರೇಡಿಯೋ ಬಗ್ಗೆ ತಮ್ಗೆ? ಯಾಕೆಂತ ಹೇಳಿದ್ರೆ ಸ್ಟೇಷನ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ, ಅದಕ್ಕೆ ಆಕಾಶವಾಣಿ ಮಡಿಕೇರಿ ಇಟ್ಕೊಂಡು ಜಸ್ಟ್ ಆನ್ ಮಾಡೋದಷ್ಟೇ. ಬೆಳಿಗ್ಗೆಯಿಂದ ರಾತ್ರಿ ತನಕ ಕಾರ್ಯಕ್ರಮಗಳನ್ನ ಬಿಡುವಾದಾಗೆಲ್ಲ ಕೇಳ್ತಾ ಇರ್ತೀರಿ ಅಲ್ವಾ? ಸಾಯಂಕಾಲ ಕೇಳ್ತೀನಿ, ಬೆಳಿಗ್ಗೆ ಕೇಳ್ತೀನಿ. ಇನ್ನು ಮಧ್ಯಾಹ್ನ ತೋಟ ಅದೆಲ್ಲ ಗಮನಿಸ್ಕೊಳ್ತೀರಿ ಅಲ್ವಾ? ಇಲ್ಲ, ನಾನು 8 ಗಂಟೆಗೆ ಹೋದ್ರೆ ಸಾಯಂಕಾಲ 4 ಗಂಟೆವರೆಗೆ ಲೇಬರ್ಸ್ ಜೊತೆ ಇರ್ತೀನಿ. 8 ಗಂಟೆವರೆಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ತೀನಿ, ಮತ್ತೆ 6 ಗಂಟೆಯಿಂದ 8 ಗಂಟೆ ಅಡಿಗೆ ಕೆಲಸ ಇದು ಇರ್ತದೆ. ಮಧ್ಯಾಹ್ನ ಊಟ ಮಾಡ್ತೀರಾ? ಮಧ್ಯಾಹ್ನ ಊಟಕ್ಕೆ ಬರ್ತೀನಿ. 1 ಗಂಟೆಗೆ ಬಂದ್ರೆ 1:30ಗೆ ಕುಕ್ಕರ್ ನಲ್ಲಿ ಅನ್ನ ಮಾಡಿ ಸಾರು ಮಾಡಿ ಊಟ ಮಾಡಿ ಆಗ್ತದೆ, 2 ಗಂಟೆಗೆ ಹೋಗ್ತೀನಿ. ಮಧ್ಯಾಹ್ನ ಏನಾದ್ರೂ ವಿಶ್ರಾಂತಿ ತೆಗೆದುಕೊಳ್ತೀರಾ? ವಿಶ್ರಾಂತಿ ಇಲ್ಲ, ಇಲ್ಲೇ ಇಲ್ಲ. ಆತರ ಅಭ್ಯಾಸ ಮಾಡ್ಕೊಂಡಿಲ್ಲ? ಇಲ್ಲ ಇಲ್ಲ ಇಲ್ಲ. ರಾತ್ರಿ ಎಷ್ಟು ಹೊತ್ತಿಗೆ ಮನಿಕೊಳ್ತೀರಿ? ನಾನು 9-10 ಮೋಸ್ಟ್ಲಿ 4 ಗಂಟೆಗೆ ಎಚ್ಚರ ಆಗ್ತದೆ. 5 ಗಂಟೆಗೆ ಮಲಯಾಳಂ ಭಜನೆಗಳು ಬರ್ತದೆ, ಅದನ್ನ ಹಾಕೊಂಡಿರ್ತೀನಿ. 5 ಗಂಟೆಗೆ ಹೇಳ್ತೀನಿ. ಟಿವಿನ ಇದೆಯಾ ಮನೆಯಲ್ಲಿ? ಇದೆ, ಟಿವಿ ಇದೆ. ಟಿವಿ ನೋಡೋದು ಕಡಿಮೆ? ವೆದರ್ ರಿಪೋರ್ಟ್ BBC ನೋಡೋದೊಂದು ಇದೆ, ಬೇರೆ ನೋಡೋದು ಕಡಿಮೆ. ಇನ್ನು ಪುಸ್ತಕಗಳು ಪತ್ರಿಕೆಗಳು ತರಿಸ್ಕೊಳ್ತೀರಾ? ಒಂದು ಟೈಮ್ ನಲ್ಲಿ 5-6 ಪೇಪರ್ ಓದ್ತಿದ್ದೆ. ಅಂದ್ರೆ ನಾನು ಬಿಸಿನೆಸ್ ಲೈನ್, ಹಿಂದೂ, ವಿಜಯ ಕರ್ನಾಟಕ, ಶಕ್ತಿ. ಇವಾಗ ಓದ್ಲಿಕ್ಕೆ ಟೈಮ್ ಇರೋದಿಲ್ಲ. ಇವಾಗ 2 ಪೇಪರ್, ಶಕ್ತಿ ಮತ್ತೆ ಡೆಕ್ಕನ್ ಹೆರಾಲ್ಡ್. ಅದು ಪೂರ್ತಿ ಓದ್ಲಿಕ್ಕೆ ಆಗೋದಿಲ್ಲ, ಬೇರೆ ಪುಸ್ತಕ ಓದುವ ಅಭ್ಯಾಸ ಇದೆ. ಕೊಡಗಿನ ಹಳೆ ಚರಿತ್ರೆ 1865 ಇವಾಗ ರಿಚರ್ದು ಮತ್ತೆ ಜಾಫರ್ಸನ್ ಹೀಗೆ ಅಮೆರಿಕದಿಂದ ಹಳೆ ಪುಸ್ತಕಗಳು, ಕೆನಡಾದಿಂದ ಮತ್ತೆ ಇಂಗ್ಲಿಷ್ ಲೈಬ್ರರಿಯಿಂದ ನ್ಯೂಯಾರ್ಕ್ ಹೀಗೆಲ್ಲ ಮಗಳು ಕಳಿಸಿದ್ದಿದೆ ಹಳೆ ಕಾಲದ ಎಡಿಷನ್ಸ್, ಅದನ್ನ ಓದಿದ್ದೇನೆ. ಕೃಷಿ ಅಂದ್ರೆ ನಿಮಗೆ ಬಹಳ ಇಷ್ಟ ಅಲ್ವಾ? ಹೌದು, ನನಗೆ ಕೈಪಲ್ಪ ಅಂತ ಹೇಳ್ತಾರಲ್ಲ ಹಾಗೆ ಹೇಳ್ತಾರೆ. ಅದೊಬ್ರು ಡಾಕ್ಟರ್ ನ ಹೇಳಿದ್ರಂತೆ ನಿಮ್ದು ಕೈಪಲ್ತ ಚೆನ್ನಾಗಿದೆ ಅಂತ. ಕೈಪಲ್ತ ಅಲ್ಲ, ನಾನು ಕೊಡುವ ಔಷಧಿ ಚೆನ್ನಾಗಿದೆ, ಆದ್ರಿಂದ ಕಾಯಿಲೆ ವಾಸಿ ಆಗ್ತದೆ. ಹಾಗೆ ನಾನು ಹಾಕಿದ ಬೀಜ ಯಾವ್ದು ವೇಸ್ಟ್ ಆಗಿ ಹೋಗೋದಿಲ್ಲ. 500 ಕುಂಬಳಕಾಯಿ ಆಗಿದೆ, ಇನ್ನು 1,000 ಆಗ್ಬಹುದು, ನನ್ನ ಒಂದು 1/2 ಎಕರೆಗಿಂತ ಕಡಿಮೆ. ಅದರಲ್ಲಿ ಒಂದು ದಕ್ಷಿಣ ಕನ್ನಡದ ಒಂದು ದೇವಸ್ಥಾನಕ್ಕೆ 100-120 ಕುಂಬಳಕಾಯಿ ಕಳಿಸ್ಕೊಡ್ತೀನಿ. ಕುಂಬಳಕಾಯಿ ತಗೊಂಡೋದೆ, ಇಲ್ಲೇ ಒಂದು ದೇವಸ್ಥಾನಕ್ಕೆ 50-60 ತಗೊಂಡು ಹೋಗಿದ್ದೇನೆ. 1 ವರ್ಷ 267 ಕುಂಬಳಕಾಯಿ ತಗೊಂಡು ಹೋಗಿದ್ದೆ. ಮತ್ತೆ ಇವರು ಅರ್ಚಕರು ಹೇಳಿದ್ರು, ಯೋ ಇದೀಗ ನಮಗೆ ಜಾಸ್ತಿ ಆಗ್ತದೆ, ನಾನು ಭಾಗಮಂಡಲಕ್ಕೆ ಕಳಿಸ್ಬಿಡ್ತೀನಿ ಅಂತ ಹೇಳಿದ್ರು. ಈ ವರ್ಷ ಹಾಗೆ 500 ದೇವಸ್ಥಾನಗಳಿಗೆ ಕೊಡ್ಲಿ, ಊಟ ಕೊಡುವಲ್ಲಿ ಕೊಡಬೇಕು ಅಂತ ನಂದೊಂದು ಯೋಚನೆ. ಸಿಹಿ ಕುಂಬಳನ ಬೂದು ಕುಂಬಳನ? ಸಿಹಿ ಕುಂಬಳ ಜಾಸ್ತಿ, ಬೂದು ಕುಂಬಳ ಕಡಿಮೆ, ಒಂದು 50 ಆಗಿರ್ಬೋದು ಅಷ್ಟೇ. ಯಾವಾಗ ಬೆಳಿತೀರಿ ಇದನ್ನೆಲ್ಲ? ಅದಂದ್ರೆ ಯೂಶಲಿ ಫೆಬ್ರವರಿ ಮಾರ್ಚ್ ಗೆ ಹಾಕಿದ್ರೆ ಅದು ಬಲ್ತಿರ್ಬೇಕು ಮಳೆ ಬರುವಾಗ. ಮಳೆ ಬಂದ ಮೇಲೆ ಅದು ಸ್ವಲ್ಪ ಮಳೆ ಕಡಿಮೆ ಆಗುವಾಗ ಕ್ರಾಪ್ ಬರ್ಲಿಕ್ಕೆ ಶುರು ಆಗ್ತದೆ. ಇವಾಗ ಜಸ್ಟ್ 300 ಕುಯ್ದಾಗಿದೆ, ಇನ್ನೊಂದು 200-250 ಇರ್ಬೋದು, ಇನ್ನೊಂದು ಸ್ಟಾರ್ಟ್ ಆಗಿದ್ದು, 1,000 ಆದ್ರೂ ಆಗ್ಬಹುದು ಅಂತ ಯೋಚನೆ. ಇವಾಗ ಬೀಜ ಇಟ್ಕೊಂಡಿರ್ತೀರ ಅಥವಾ ಪ್ರತಿ ವರ್ಷ ಹೊಸ ಬೀಜ ತಗೊಂಡ್ಬರ್ತೀರ? ನಾನೇ ಇಟ್ಕೊಂಡಿರ್ತೀನಿ. ನಾನು ಬೀಜ ಬೇರೆಯವರಿಗೆ ಕೊಡುವುದು ಒಂದು ಅಭ್ಯಾಸ ಇದೆ. ಮತ್ತೆ ಸೌತೆಕಾಯಿ ಒಂದೇ ಬಳ್ಳಿಯಲ್ಲಿ ಒಂದು 30 ಸೌತೆಕಾಯಿ ಆಗಿದೆ, ಕೆಲವೊಂದು ದೇವಸ್ಥಾನಕ್ಕೆ ತಗೊಂಡೋಗಿದ್ರು. ಒಂದು ಸೌತೆಕಾಯಿ 7 kg 800 ಗ್ರಾಂ ಇತ್ತು, ಬಾಕಿ ಇರುವುದು 5-7 kg ಇದೆ. ಮಂಗಳೂರು ಸೌತೆ ಅಂತ ಹೇಳ್ತಾರಲ್ಲ ಆ ತರದ್ದಲ್ವಾ? ತುಂಬಾ ಉದ್ದ ಇಲ್ಲ, ಮಾಮೂಲು ಸೌತೆಕಾಯಿ ಎಲ್ಲಿ ಇರ್ತದಲ್ಲ, ಭಾಗಮಂಡಲ ಸೈಡ್ ಬೆಳೀತಾರೆ ಅದೇ ಸೈಜ್. ಸರಿನೆ ಸರಿನೆ. ಒಟ್ಟು 22 ಎಕರೆ ಕಾಫಿ ತೋಟ ಇದೆಯಾ ತಮ್ದು? ಇಲ್ಲ, 15 ಎಕರೆ ಕಾಫಿ ತೋಟ, 1.5 ಎಕರೆಯಲ್ಲಿ ಅಡಿಕೆ, ಅಡಿಕೆ ಎಂಟರ್ ಕ್ರಾಪ್ ಇದೆ. ಸರಿನಾ ಸರಿ. ಪೆಪ್ಪರ್ ಮತ್ತೆ ಅಡಿಕೆ ಎಲ್ಲದು ರೋಬಸ್ಟ ಕಾಫಿನ ಅಥವಾ ಅರೇಬಿಕನೂ ಇದೆಯಾ? ಎಲ್ಲ ರೋಬಸ್ಟ ಕಾಫಿ. ಹೇಗಿದೆ ಇಳುವರಿ ಚಂಗಪ್ಪನವ್ರೆ? ಇಳುವರಿ ಚೆನ್ನಾಗಿರುವಲ್ಲಿ 40-50 ಬ್ಯಾಗ್ ಬರ್ತದೆ, ಬಾಕಿ ಅಂದ್ರೆ ಎವರೇಜ್ ಆಗಿ 30-35 ಬ್ಯಾಗ್ ಬರ್ತದೆ. ಯಾಕೆಂದ್ರೆ ನಾನು ತುಂಬಾ ರೀಪ್ಲಾಂಟ್ ಮಾಡ್ತಾ ಇದ್ದೇನೆ, 2 ವರ್ಷ ಕಂಟಿನ್ಯೂಸ್ ಕ್ರಾಪ್ ಇಲ್ಲ ಅಂತ ಹೇಳಿದ್ರೆ ಪ್ಲಾಂಟ್ ಅನ್ನು ತೆಗೆದು ಬಿಡ್ತೇನೆ, ಅದನ್ನ ಹೊಸ ಗಿಡ ಆಗ್ತದೆ. ಅಂದ್ರೆ 80-90 ವರ್ಷದ ಗಿಡ ಒಂದು 10 ಎಕರೆಯಲ್ಲಿದೆ, ಅದು ಕಳೆದ ವರ್ಷ ಆಗ್ಲಿ ಇಲ್ಲ ಈ ವರ್ಷ ಹೂ ಇಲ್ಲ ಅಂತ ಹೇಳಿದ್ರೆ ಅದ ಅಂತ ಗಿಡ ತೆಗೆದು ಬಿಡ್ತೇನೆ. ನೀವೇ ತೆಗಿತೀರಿ, ನೀವೇ ಹಾಕ್ತೀರಾ? ಮೊದಲೆಲ್ಲ ಬೇರ್ ಸಮೇತ ತೆಗಿತಿದ್ದೆ, ಇವಾಗ ನಾನು ಮಿಷಿನ್ ಅಲ್ಲಿ 20-30 ವರ್ಷದಿಂದ ನಾನೇ ಕಟ್ ಮಾಡೋದು. ಮೊದಲು ಮಂಡೆಗತ್ತಿಯಲ್ಲಿ ಕಟ್ ಮಾಡ್ತಿದ್ದೆ, ಇವಾಗ ಚೈನ್ ಸಾದಲ್ಲೇ ಕಟ್ ಮಾಡ್ತೀನಿ. ಎಂತೆಂತ ಯಂತ್ರಗಳನ್ನ ಇಟ್ಕೊಂಡಿದ್ರಿ? ಮರ ಕತ್ತರಿಸುವ ಯಂತ್ರ, ಆಮೇಲೆ ಇನ್ನೇನ ಇದಾವೆ ತಮ್ಮಲ್ಲಿ? ಪವರ್ ಪ್ಲೇಯರ್ 2 ಇದೆ, ಮತ್ತೆ ಈ ಪ್ಯಾಕ್ ಒಂದು 6-7 ಇದೆ. ಓಹೋ, ಟ್ರಾಕ್ಟರ್ ಟಿಲ್ಲರ್ ಇಟ್ಕೊಂಡಿಲ್ಲ? ಇಲ್ಲ. ವೀಡ್ ಕಟ್ಟರ್ ಇಲ್ಲ, ಟ್ರಾಕ್ಟರ್ ಇಲ್ಲ, ಟಿಲ್ಲರ್ ಇಲ್ಲ ಅಲ್ವಾ? ಇಲ್ಲ. ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತೀರಿ ಮತ್ತೆ ಸಾವಯವ ಗೊಬ್ಬರಗಳನ್ನು ಕೊಡ್ತೀರಾ ಹೇಗೆ ತೋಟಕ್ಕೆ? ತುಂಬಾ ಮೊದಲು ಕೊಡ್ತಿದ್ದೆ, ಇವಾಗ ಲೇಬರ್ ಪ್ರಾಬ್ಲಮ್ ಇಂದ ಕೊಡುವುದಿಲ್ಲ. ಮತ್ತೆ ಮೈಕ್ರೋ ನ್ಯೂಟ್ರಿಯಂಟ್ಸ್, ಜಿಂಕ್, ಬೋರಾನ್, ಮೆಗ್ನೇಶಿಯಂ ಇದು ಮಾಡ್ತೇನೆ. ಸಿಂಪರಣೆ ಮಾಡ್ತೀರಾ, ಮಣ್ಣಿಗೆ ಹಾಕ್ತೀರಾ? ಇಲ್ಲ, ಮಣ್ಣಿಗೆ ಹಾಕುದು. ಒಂದು 30 ವರ್ಷದಿಂದ ಬೋರಾನ್ ಹಾಕ್ತಾ ಇದ್ದೀನಿ, ಜಿಂಕ್ ಸಲ್ಫೇಟ್, ಮೋನೋ ಜಿಂಕ್ ಹಾಕ್ತೇನೆ, ಅದು 33%. ಬೋರಾನ್ ಅದು ಮೈಸೂರು ಡೀಲರ್ ನಿಂದ ತಗೊಂಡ್ಬರ್ತೇನೆ ನಾನು. 30 ವರ್ಷಗಳಿಂದ ಸತ್ತು ಮತ್ತು ಬೋರಾನ್ ಅನ್ನ ಹಾಕೊಂತ ಬಂದಿದ್ರಿ ಅಲ್ವಾ? ಹಾಕ್ತಾ ಇದ್ದೀನಿ. ನೋಡಿ, ಅನೇಕ ಕಡೆ ಇವುಗಳ ಕೊರತೆ ಇದೆ ಅಂತ ಅನ್ಕೊಂಡು ಆಗ್ಲೇ ಗೊತ್ತಾಗಿತ್ತೆ ನೋಡ್ ತಮ್ಗೆ ಅಲ್ವಾ? ಹೌದು ಹೌದು ಹೌದು. ನನಗೆ ಇಂಡಿಯನ್ ಕೋಕೋನಟ್ ಜರ್ನಲ್ ನಿಂದ ಬೆಸ್ಟ್ ಪ್ರೈಸ್ ಅಂತ ಒಂದು ಕೊಟ್ಟಿದ್ರು. ಅಂದ್ರೆ ತೆಂಗಿನ ಗಿಡದಲ್ಲಿ ಲೀವ್ಸ್ ವಿತೌಟ್ ಪಿನ್ನೆಟ್, ಶೂಟ್ಸ್ ಬೆಂಡಿಂಗ್ ಟುವರ್ಡ್ಸ್ ದಿ ಗ್ರೌಂಡ್, ಮಾಲ್ ಫಾರ್ಮೇಶನ್ ಆಫ್ ದಿ ಶೂಟ್ಸ್, ಹೀಗೆಲ್ಲ ಇತ್ತು. ಹಾಗಾಗಿ ನಾನು ಅವರಿಗೆ ಸಜೆಸ್ಟ್ ಮಾಡಿದೆ ಇದು ಬೋರಾನ್ ಡೆಫಿಷಿಯನ್ಸಿ ಇರಬಹುದು ಅಂತ. ಅದಕ್ಕೆ ಬೆಸ್ಟ್ ಕ್ವಶನ್ ಅಂತ ಹೇಳಿ ಒಂದು ಪುಸ್ತಕ ಕಳಿಸಿದ್ರು. ಸತ್ತು ಮತ್ತು ಬೋರಾನ್ ಅಲ್ದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಎಷ್ಟೆಷ್ಟು ಹಾಕ್ತೀರಿ, ಯಾವ್ದಾದನ್ನ ಕೊಡ್ತೀರಿ? ರಫ್ಲಿ ಅಬೌಟ್ 80-60-90 ಆರ್ 100-120 ವರೆಗೆ ಹಾಕ್ತೀನಿ. ಅಂದ್ರೆ ನಾನು ಚಿನ್ನ ತೂಗುವಾಗ ಎಲ್ಲರ ಕೈನ ತೂಕ ಮಾಡ್ತೀನಿ, ಒಬ್ಬೊಬ್ರ ಕೈಲಿ ಎಷ್ಟು ಬೀಳ್ತದೆ ಅಂತ ಹೇಳುವಾಗೆ, ಯಾರು ದೊಡ್ಡ ಕೈ ಆದ್ರೆ ಅದೊಂದು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳಿ ಅಲ್ಲೇ ಹಾಕೋದಕ್ಕೆ ಮೊದಲು ವೇರಿಂಗ್ ಮಿಷಿನ್ ಅಲ್ಲೇ ಇಟ್ಕೊಳ್ತೀನಿ. ಒಬ್ಬೊಬ್ರ ಕೈಲಿ ಎಷ್ಟು ಬರ್ತದೆ ಅಂತ ಹೇಳಿ ಪ್ರತಿ ಇದರಲ್ಲಿ ಹಾಕ್ತೇನೆ. ಈ ವರ್ಷ ಒಂದು 30 ಟನ್ ಸುಣ್ಣ ಹಾಕಿದ್ದೀನಿ, ಅದರಲ್ಲಿ ಯಾವುದು ಒಂದು ಏರಿಯಾಕ್ಕೆ ಎಷ್ಟು ಹಾಕ್ಬೇಕು ಅಷ್ಟೇ ಬರ್ತದೆ. 600 ಚೀಲದಲ್ಲಿ ಒಂದು 10-20 ಚೀಲ ಮಾತ್ರ ವೇರಿಯೇಷನ್ ಬರ್ತದೆ. ಓಹೋ, ಬಹಳ ಲೆಕ್ಕಾಚಾರದಲ್ಲಿ ಹೋಗ್ತದ್ರಿ. ಹೌದು, ಅಡಿಕೆಗೂ ಹಾಗೆ ಮಾಡ್ತೀರಿ, ಕಾಫಿ ಕಾಳು ಮೆಣಸಿಗೂ ಹಾಗೆ ಮಾಡ್ತೀರಿ ಅಲ್ವಾ? ಹೌದು ಹೌದು. ಒಟ್ಟಾರೆ 22 ಎಕರೆ ತೋಟಕ್ಕೆ ಕಾಫಿ, ಅಡಿಕೆ, ಕಾಳು ಮೆಣಸು ಇದಕ್ಕೆಲ್ಲ ಎಷ್ಟು ಗೊಬ್ಬರ ಆಗುತ್ತೆ, ಅದರ ಮೌಲ್ಯ ಎಷ್ಟಾಗಬಹುದು ವರ್ಷಕ್ಕೆ? 120-135 ಚೀಲ ಒಮ್ಮೆಗೆ ಆಗ್ತದೆ. ವರ್ಷಕ್ಕೆ ಎಷ್ಟಾಗುತ್ತೆ? ಇವಾಗಿನ ಎವರೇಜ್ 1,35,000 ಎಟ್ ಎ ಟೈಮ್. ಮತ್ತೆ ಎಷ್ಟು ಸಾರಿ ಆತರ? 2-3 ಟೈಮ್ಸ್ ಅಂತ ಅಪ್ರಾಕ್ಸಿಮೇಟ್ಲಿ. 3 ಸಾರಿ ಕೊಡ್ತೀರಿ? ಹೌದು, ಮೊದಲು 3-4 ಸಲ ಆಗ್ತಿದ್ವಿ, ಇವಾಗ 2 ರಿಂದ ಮತ್ತೆ ಇನ್ನೊಮ್ಮೆ ಬೇಸಲ್ ರಿಸಲ್ಟ್ ಪೊಟ್ಯಾಶ್ ಸ್ವಲ್ಪ ಜಾಸ್ತಿ ಹಾಕುದು, ಇಲ್ಲಾಂದ್ರೆ ಯೂರಿಯಾ ಒಮ್ಮೆ ಹಾಕುದು, ಹೀಗೆ ಇರ್ತದೆ. ಒಟ್ಟಾರೆ ಒಂದು 350-400 ಚೀಲ ಹಾಕ್ತೀರಿ? ಹೌದು ಹೌದು. ಮತ್ತೆ ಎರೆಹುಳು ಗೊಬ್ಬರ, ಹಿಂಡಿ ಗೊಬ್ಬರ ಈ ತರದ್ದೇನಾದ್ರೂ ಕೊಡ್ತೀರಾ? ಇಲ್ಲ, ಈ ಸಲ ಡಾಲಮೈಟ್ ಹಾಕಿದ್ದೇನೆ, ಅದು ಆಂಧ್ರದಿಂದ ತರಿಸಿದ್ರು. ಕರ್ನೂಲ್ನಿಂದ ಇಲ್ಲಿಗೆ ಲಾರಿ ಬಾಡಿಗೆನೆ 57,000 ಆಗ್ತದೆ ಇಲ್ಲಿಗೆ, 30 ಟನ್ ಲಾರಿಗೆ. ಮತ್ತೆ ಹಾಕುದು ಬೇರೆ ಖರ್ಚು. ಹೌದು ಹೌದು. ಇನ್ನು ಹರಳು ರೂಪದ ಸುಣ್ಣ ಇತ್ತೀಚೆಗೆ ಪರಿಚಯ ಆಗಿದೆ ಅಂತ ಅನ್ಕೊಂಡು ಹೇಳ್ತಾರೆ, ತಾವು ಗಮನಿಸಿರ್ಬೇಕಲ್ವಾ? ಮಿಸ್ಟರ್ ರಾಮಕೃಷ್ಣ ಪರಮ ಅವ್ರ ಜೊತೆ ನಾನು ಮಾತಾಡಿದೆ, ಪ್ರಾಕ್ಟಿಕಲ್ ಆಗಿ ಅದನ್ನ ನೋಡಿದ್ರೆ ಅದು ಕನ್ಫರ್ಮ್ ಆಗೋದು. ನಿಜ ನಿಜ. ಲೆಕ್ಕಾಚಾರದಲ್ಲಿ ಕೃಷಿಯನ್ನ ಮಾಡೋದ್ರಿಂದ ನಿಮಗೆ ವರ್ಷನೂ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೈಗೆ ಉಳಿತದಲ್ವಾ ದುಡ್ಡು? ಹೌದು ಸರ್, ಉಳಿತದೆ. ಅಂದ್ರೆ ಕೆಲವು ವಿದೇಶ ಸಂಚಾರ ಮಾಡಿದ್ದೇನೆ, 16 ದೇಶ ಸುತ್ತಿ ಬಂದಿದ್ದೇನೆ. ಅಮೆರಿಕದಲ್ಲಿ 40-50 ದಿವಸ ಇದ್ದೆ, ಮತ್ತೆ ಯುರೋಪ್ 10-11 ಕಂಟ್ರಿ, ವಿಯೆಟ್ನಾಂ, ಮತ್ತೆ ಕಾಂಬೋಡಿಯಾ, ಹಾಂಗ್ಕಾಂಗ್ ಎಲ್ಲ ಹೋಗಿ ಬಂದಿದ್ದೇನೆ. ಕಾಫಿ ಬೆಳೆಗಾರರ ಪರಿಸ್ಥಿತಿ ಕಷ್ಟ ಇದೆ, ಆಮೇಲೆ ಬಹಳ ಶೋಚನೀಯವಾಗಿದೆ, ಬದುಕು ಸಾಗಿಸೋದು ಕಷ್ಟ ಅಂತ ಹೇಳೋದಿದೆ. ನೀವು ಚೆನ್ನಾಗಿ ತೊಡಸ್ಕೊಂಡು ಎಲ್ಲೆಲ್ಲಿ ಖರ್ಚು ಕಡಿಮೆ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಗಮನ ಹರಿಸಿರೋದ್ರಿಂದ ಏನಂತ ತಾಪತ್ರ ಇಲ್ಲ ಅಂತ ಅನ್ಸುತ್ತಲ್ವಾ? ಹೌದು, ಇಲ್ಲ ಖಂಡಿತ ಇಲ್ಲ. ಸ್ವಲ್ಪ ಡೊನೇಷನ್ಸ್ ಕೊಡ್ತೀನಿ, ಸ್ಕೂಲು ಸಮಾಜ ದೇವಸ್ಥಾನಗಳಿಗೆ ಹೀಗೆಲ್ಲ ಕೊಡ್ತೀನಿ. ಮಣ್ಣಿನ ರಸಸಾರ ಎಷ್ಟಿದೆ ಅಂತ ತಾವು ಮಣ್ಣು ಪರೀಕ್ಷೆ ಮಾಡಿಸಿರ್ಬೇಕು ಅಲ್ವಾ? ಅದೊಂದು ನನಗೆ ದೊಡ್ಡ ಕನ್ಫ್ಯೂಷನ್. ನನ್ನ ಫೈಲ್ 10 ಕೆಜಿದು ಫೈಲ್ ಆಗಿಬಿಟ್ಟಿದೆ. ಎವ್ರಿ ಟೈಮ್ 2-3 ಜಾಗಕ್ಕೆ ಕಳಿಸ್ತೀನಿ. 3 ಲ್ಯಾಬ್ ನಲ್ಲಿ 3 ತರ ಬರ್ತದೆ. ಅದಕ್ಕೆ ಒಂದು ಏನಂತ ಹೇಳಿದ್ರೆ, ಇವಾಗ ಚಟ್ಟಳಿ ಬಾಳೆಹೊನ್ನೂರು ಚುಂಡೆ ಇಲ್ಲ, ಬಾಳೆಹೊನ್ನೂರು 4.5 ಇದ್ರೆ ಚಟ್ಟಳಿದು 5, ಚುಂಡೆಲ್ದು 5.5. ಅವ್ರು ಹೇಳ್ತಾರೆ ನಮ್ಮ ನೀರಿಗೂ ಅಲ್ಲಿ ನೀರಿಗೂ ವ್ಯತ್ಯಾಸ ಬರ್ತದೆ ಅಂತ. ನೀರಿಂದು pH ಅಂತ. ಹಾಗಾಗಿ ಅದ್ರ ಬಗ್ಗೆ ಅಷ್ಟೊಂದು ತಲೆಬಿಸಿ ಮಾಡ್ಕೊಂಡಿಲ್ಲ ಅಲ್ವಾ? ಮಾಡ್ಕೊಂಡಿದ್ದೀನಿ, ತುಂಬಾ ಮಾಡ್ಕೊಂಡಿದ್ದೀನಿ. ಒಮ್ಮೊಮ್ಮೆಗೆ 5-10 ಸಾವಿರ ಖರ್ಚು ಮಾಡ್ಬೇಕಾಗ್ತದೆ. ನಮ್ಗೆ ಇವಾಗ 225 ರೂಪಾಯಿ ಒಂದು ಸ್ಯಾಂಪಲ್ ಗೆ, ಮೈಕ್ರೋ ನ್ಯೂಟ್ರಿಯೆನ್ಸ್ ಗೆ ಬೇರೆ. ನಾನು 18 ಸ್ಯಾಂಪಲ್ ಮೋಸ್ಟ್ಲಿ ಕಳ್ಸೋದು, ಹಾಗಾಗಿ ಅದಕ್ಕೆ ತುಂಬಾ ಖರ್ಚು ಮಾಡ್ತೀನಿ ನಾನು. ಪ್ರತಿ ವರ್ಷ ಮಾಡಿಸ್ತದ್ರಿ? ಈಗಲೂ ಮಾಡಿಸ್ತಿದ್ರಿ? ನನ್ನ ಓನ್ ಡಿಸಿಷನ್ ತಗೊಳ್ತೀನಿ. ಓಕೆ, ಆದ್ರೂ ಪ್ರತಿ ವರ್ಷ ಮಾಡಿಸ್ತೀರಾ? ಪ್ರತಿ ವರ್ಷ ಇವಾಗ ಕಡಿಮೆ, 2-3 ವರ್ಷಕ್ಕೊಮ್ಮೆ. ಒಳ್ಳೇದು. ಲಾಸ್ಟ್ 30 ವರ್ಷದಿಂದ ಒಂದು 20 ಸಲ ಮಾಡಿರ್ಬೋದು. ಓಹೋ, ಸರಿನೇ ಸರಿನೇ. ತೋಟದಲ್ಲಿ ಎಂತೆಂತ ಮರಗಳಿದಾವೆ ಚಂಗಪ್ಪನವ್ರೆ? ಹಲಸಿನ ಮರ, ನಂದಿ ಮರ, ಬೀಟಿ ಮರ, ಮತ್ತೆ ಬೇರೆ ಕಾಡು ಜಾತಿ ಮರಗಳಿದೆ. ಸಿಲ್ವರ್ ಮರಗಳು ಕಡಿಮೆನಾ ಅಥವಾ ಇದಾವ? ಸಿಲ್ವರ್ ಮರ ಇಲ್ಲ, ಬಹಳ ಕಡಿಮೆ ಹಾಕಿದ್ದೆ ಕಡಿಮೆ. ನಾನು ಅದು ಇರುವುದನ್ನ ಪೂರ್ತಿ ಕಟ್ ಮಾಡಿ ಬಿಡ್ತೀನಿ. ಸರಿನೇ. ಕಿತ್ತಳೆ ಮತ್ತೆ ಇನ್ನು ಬೇರೆ ಹಣ್ಣಿನ ಬೆಳೆಗಳು, ಬಾಳೆ ಈ ತರದ ಇದೆಯಾ? ಬಟರ್ ಫ್ರೂಟ್ ಒಂದು 10-15 ಮರ ಇದೆ ಕ್ರಾಪ್ ಬರುವುದು. ಇನ್ನು ಒಂದು 2-3 ವರ್ಷದ ಗಿಡಗಳು, ಒಂದು 100 ಗಿಡ ಹಾಕಿದ್ದೀನಿ. ಒಟ್ಟಾರೆ ಬದುಕು ಚಂದವಾಗಿದೆ, ಮತ್ತೆ ಒಂಥರ ಆನಂದದಾಯಕವಾಗಿ ಜೀವನ ಮಾಡ್ತೀರಿ ಅಲ್ವಾ? ಅಷ್ಟೇ. ಖುಷಿ ಆಯ್ತು ಚಂಗಪ್ಪನವ್ರೆ, ತಮ್ ಜೊತೆಗೆ ಇಷ್ಟು ಹೊತ್ತು ಮಾತಾಡಿದೀವಿ. ಮತ್ತೆ ಒಂದ್ ರೀತಿ ಅನುಕರಣೀಯವಾಗಿ ನೀವು ಜೀವನ ಮಾಡ್ತಾ ಇದೀರಿ. ನಿಮ್ದಾದ ಒಂದು ಆಸಕ್ತಿದಾಯಕವಾದ ದಾರಿಯಲ್ಲಿ ಸಾಕ್ತದ್ರಿ. ಇದು ಒಂದ್ ರೀತಿ ಅನುಕರಣೀಯವಾದದ್ದು. ನಿಜ ನಿಜ. ನಿಮ್ಮ ಪ್ರೋಗ್ರಾಮ್ ಕೇಳೋದು ತುಂಬಾ ಖುಷಿ ಆಗ್ತದೆ. ಸ್ಪೆಷಲಿ ನಂಬರ್ ಒಂದೊಂದು ಇರ್ತಲ್ಲ, ಅವ್ರ ಜೊತೆನೂ ನಾನು ಪುನಃ ಮಾತಾಡ್ತೀನಿ. ಅದೇ ಚರ್ಚೆ ಮಾಡ್ಲಿಕ್ಕೂ ಪ್ರಯೋಜನ ಆಗುತ್ತೆ ಅಲ್ವಾ? ಹೌದು. ಸಂತೋಷ ಆಯ್ತು, ಶುಭವಾಗ್ಲಿ. ಇದೇ ರೀತಿ ಆಸಕ್ತಿ ಲವಲವಕ್ಕೆ ಇನ್ನೂ ಬಹಳ ವರ್ಷಗಳ ಕಾಲ ಇರ್ಲಿ ಅನ್ನೋದು ನಮ್ಮ ಆಸೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ರೆ ಇದುವರೆಗೆ ಮಡಿಕೇರಿ ತಾಲೂಕು ಕರಡ ಅಂಚೆ ಅರಪಟ್ಟು ಗ್ರಾಮದ ಪಾಂಡಂಡ ಚಂಗಪ್ಪ ಅವರ ಕೃಷಿ ಅನುಭವಗಳನ್ನು ಆಲಿಸ್ಕೊಂಡ್ರಿ. ನೋಡಿ, ವಯಸ್ಸಾಗಿದ್ರೂ ಲವಲವಿಕೆಯಿಂದ ಕಾಫಿ ಕೃಷಿಯಲ್ಲಿ ಅರ್ಥಪೂರ್ಣವಾಗಿ ಚಂಗಪ್ಪನವರು ತೊಡಸ್ಕೊಂಡಿರೋದನ್ನ ನೀವು ಕೇಳಿದಿರಿ ಅಲ್ವಾ? ಆಸಕ್ತಿ ಇದ್ರೆ ನಮಗೆ ಆಲಸ್ಯ ದೂರ ಇರುತ್ತೆ, ಹಾಗೆ ಆನಂದವು ನಮ್ಮ ಜೊತೆಗೆ ಮನೆ ಮಾಡುತ್ತೆ, ಹೌದಲ್ವಾ? ಚಂಗಪ್ಪನವರ ಸಂಖ್ಯೆ 9-0-9-4-7-8-9 9-0-9-4-7-8-9. ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ರೈತರು ಹಸುಗಳನ್ನ ಸಾಕೊಂಡ್ರೆ 4-6 ಅನುಕೂಲಗಳನ್ನ ಕಾಣಬಹುದು. ಎಮ್ಮೆ ಹಾಲಿಗಿಂತ ಹಸುವಿನ ಹಾಲಿನಲ್ಲಿ ವಿಶೇಷ ಸತ್ವಾಂಶಗಳು, ಆರೋಗ್ಯಕ್ಕೆ ಪೂರಕವಾದ ಪೋಷಕಗಳು ಇದಾವೆ ಅಂತ ಅನ್ಕೊಂಡು ಅಧ್ಯಯನಗಳಿಂದ ತಿಳಿದು ಬಂದಿದೆ, ಅನೇಕರಿಗೆ ಗೊತ್ತಿದೆ. ಹಸುವಿನ ಹಾಲಿನಲ್ಲಿ ಆರೋಗ್ಯಕ್ಕೆ ಹಿತವಾದ ಕೊಬ್ಬು, ಹಾಗೆ ಮಗುವಿನ ಬೆಳವಣಿಗೆಗೆ ಪೂರಕವಾದ ಪೋಷಕಾಂಶಗಳು ಇರ್ತವೆ. ಹಾಗೆ ಹಸುವಿನ ಹಾಲಿನಲ್ಲಿರುವ ಈ ಕೊಬ್ಬು ಅಥವಾ ತೈಲದಂಶ ಇದೆಯಲ್ಲ, ಇದು ಆರೋಗ್ಯ ರಕ್ಷಣೆಗೆ ಎಲ್ಲರಿಗೂ ಪೂರಕವಾಗಿ ನೆರವಿಗೆ ಬರುತ್ತೆ. ಹಸುಗಳಲ್ಲಿ ನಾನಾ ಬಗೆಯ ತಳಿಗಳನ್ನು ಕಾಣಬಹುದು. ಹಸುವಿನ ಹಾಲು ಎಷ್ಟು ಪ್ರಮುಖವೋ, ಹಸುವಿನ ಗಂಜಲವನ್ನು ಇವತ್ತು ಔಷಧಿಯಾಗಿ ಬಳಕೆ ಮಾಡಲಾಗ್ತಾ ಇದೆ. ಹಿಂದಿನ ವರ್ಷಗಳಲ್ಲೂ ನಮ್ಮ ಹಿರಿಯರು ಗೋಮೂತ್ರವನ್ನ ಉಪಯೋಗಿಸಿಕೊಂಡು ಆರೋಗ್ಯವನ್ನ ರಕ್ಷಣೆ ಮಾಡಿಕೊಳ್ತಾ ಇದ್ರು. ಹಸುವಿಗೆ ಇಂಥದ್ದೇ ಆಹಾರ ನೀಡಬೇಕಂತೇನು ಕಡ್ಡಾಯ ಇಲ್ಲ. ಓಡಾಡಿಸಿಕೊಂಡು ಅವುಗಳಿಗೆ ಹಿತವಾದ ಮೇವು ಸಿಗೋ ರೀತಿಯಲ್ಲಿ ನಾವು

ನಲ್ಲಿ ನೀರ. ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸುದ್ದಿ ಜೊಂಪೆ ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜೊಂಪೆನ ವಿವರ: ಕಾನೂನು ಬರೀ ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಿರದೆ ಎಲ್ಲವೂ ಅರ್ಥೈಸುವ ಕಣ್ವಂಗೆ ಆಕೂತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಸದಸ್ಯ ಕಾರ್ಯದರ್ಶಿಗಳಾದ ಎನ್ ಸುಬ್ರಹ್ಮಣ್ಯ ಅವು ಹೇಳಿದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ, ಸಖಿ ಒನ್ ಸ್ಟಾಪ್ ಸೆಂಟರ್ ಹಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಕೆಲಸ ಮಾಡುವ ಜಾಗಗಳಲ್ಲಿ ಹೆಣ್ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013 ಕುರಿತು ಅರಿವು ಕಾರ್ಯಾಗಾರ ಇಂದು ಜಿಲ್ಲಾ ಪಂಚಾಯತ್ ಸಭಾಮಂಡಲಿ ನಡೆದು. ದೇಶದಲ್ಲಿ ಸುಮಾರು ಕಾನೂನುಗ ಇದ್ದು ಅದನ್ನ ತಿಳ್ಕೊಂಡವು ತಿಳಿಯದವಕ್ಕೆ ಹೇಳಿ ಜಾಗೃತಿ ಮೂಡಿಸೋಕು ಬಸವಣ್ಣನವರ ಆದರ್ಶಗಳನ್ನ ತತ್ವಗಳನ್ನ ಪಾಲನೆ ಮಾಡುವಂಗೆ ಆಕೂತ ಯವು ಹೇಳಿದವು. ವಕೀಲರಾದ ಮೀನಕುಮಾರಿಯವು ಮಾತಾಡಿ, ಕಾನೂನು ತಿಳಿದು ನಿಂತ ನೀರಲ್ಲ, ಹರಿವ ನೀರು. ಗಂಡ್ಮಕ್ಕ ಹೆಣ್ಮಕ್ಕಳನ್ನ ಗೌರವದ ಕಾಣಕೂತ ಹೇಳಿದವು. ದೌರ್ಜನ್ಯ ಆದ ಹೆಣ್ಮಕ್ಕಳಿಗೆ ಕಚೇರಿಯಲ್ಲಿ ಕೆಲಸ ಮಾಡಿಕೆ ಕಷ್ಟ ಆದರೆ ವರ್ಗಾವಣೆನ ತಕಣಕ್ಕ, ಅಲ್ಲರೆ ದೌರ್ಜನ್ಯ ನಡೆಸಿದವರ ಮೇಲೆ ಅವರ ಅನುಚಿತ ವರ್ತನೆ ಸಾಬೀತಿನ ಮೇಲೆ ವರ್ಗಾವಣೆ ಮಾಡಕೃತ ಇವು ಹೇಳಿದವು. ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ದಿ ಇಲಾಖೆನ ಉಪನಿರ್ದೇಶಕರಾದ ಮುತ್ತಣ್ಣ ಸೇರಿದಂಗೆ ಮುಖ್ಯಪಟ್ಟವು ಅಧಿಕಾರಿಗೆ ಹಾಜರಿದ್ದವು. ನಾಡಿನ ಜೀವನದಿ ಕಾವೇರಿ ಹುಟ್ಟುವ ಜಾಗ ಆದ ತಲಕಾವೇರಿಯಲ್ಲಿ ಇದೇ 17 ಐತಾರ ಮಧ್ಯಾಹ್ನ 1:11 ಪವಿತ್ರ ತೀರ್ಥೋದ್ಭವ ಅದೆ. ಪವಿತ್ರ ತೀರ್ಥೋದ್ಭವನ ಯಶಸ್ಸಿಗೆ ಎಲ್ಲವೂ ಸಹಕಾರ ಕೊಡಕೂತ ಶಾಸಕರಾದ ಕೆಜಿ ಬೋಪ್ಪಯ್ಯವು ಹೇಳಿದವು. ಭಾಗಮಂಡಲದ ಮುಡಿಶೆಡ್ ಕಟ್ಟಡದಲ್ಲಿ ಇಂದು ನಡೆದ ಕಾವೇರಿ ಸಂಕ್ರಮಣ ಜಾತ್ರಾ ಮಹೋತ್ಸವ ಸಂಬಂಧ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಸಲಹೆ ಅಭಿಪ್ರಾಯ ತಕೊಂಡು ಅವು ಮಾತಾಡಿದವು. ಜಾತ್ರೆಗೆ ಹೋಗುವ ಭಕ್ತರು ಕೋವಿಡ್ ನಿಯಮನ ಪಾಲನೆ ಮಾಡುವಂಗೆ ಹಾಕು, ಕುಂಡಿಕೆಯಲ್ಲಿ ಮೀಯಕ್ಕೆ ಅವಕಾಶ ಇರದುಲೆ, ಸ್ವಯಂ ಸೇವಕರು ತೀರ್ಥ ಹಂಚಿಕೆ ಮಾಡುವೆತಾಯು ಹೇಳಿದವು. ಈ ಸಭೆಯಲ್ಲಿ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗ ಜನಪ್ರತಿನಿಧಿಗ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಅರಣ್ಯ ಇಲಾಖೆ ಕೊಡಗು ವೃತ್ತ ಮಡಿಕೇರಿ ವನ್ಯಜೀವಿ ವಿಭಾಗದ ವತಿಯಿಂದ 67ನೇ ವನ್ಯಜೀವಿ ಸಪ್ತಾಹ ಆಚರಣೆ 2021 ಕಾರ್ಯಕ್ರಮ ಇದೇ 8 ತಿಳ್ರ ನಾಳೆ ಬೆಳಿಗ್ಗೆ 10:30 ಮಡಿಕೇರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಮಂಡಲಿ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿಯವು ಕಾರ್ಯಕ್ರಮ ಉದ್ಘಾಟನೆ ಮಾಡುವೆ. ಶಾಸಕರಾದ ಎಂಪಿ ಅಪ್ಪಚ್ಚುರಂಜನ್, ಕೆಜಿ ಬೋಪ್ಪಯ್ಯ, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ, ಉಪವಿಭಾಗಾಧಿಕಾರಿ ಈಶ್ವರ್ ಕುಮಾರ್ ಕಂಡು ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ, ರಾಷ್ಟೀಯ ಹಸಿರು ಪಡೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ಮಡಿಕೇರಿನ ಡಿಡಿಪಿಐ ಕಚೇರಿಯಲ್ಲಿ ಇಂದು ಸುಸ್ಥಿರ ಜೀವನಕ್ಕಾಗಿ ವಿಜ್ಞಾನ ತೇಳುವ ಕೇಂದ್ರ ವಿಷಯದಡಿಯಲ್ಲಿ ಏರ್ಪಾಟು ಮಾಡಿದ್ದ ಕೊಡಗು ಜಿಲ್ಲಾ ಮಟ್ಟದ 28ನೇ ರಾಷ್ಟೀಯ ಮಕ್ಕಳ ವಿಜ್ಞಾನ ಸಮಾವೇಶದಲ್ಲಿ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಆಯ್ಕೆಯಾದ 10 ಕಿರಿಯ ವಿಜ್ಞಾನಿಗಳನ್ನ ಪುರಸ್ಕರಿಸಿ ಪ್ರಶಸ್ತಿ ಪತ್ರ ಹಂಚಿಕೆ ಮಾಡಲಾಯಿತು. ಈ ಸಂದರ್ಭ ಮಾತನಾಡಿದ ಡಿಡಿಪಿ ಎಚ್ಕೆ ಮಂಜುನಾಥವು, ಶಿಕ್ಷಕರು ಮಕ್ಕಳಲ್ಲಿ ಮೂಲ ವಿಜ್ಞಾನ ಕಲಿಕೆಯಲ್ಲಿ ಆಸಕ್ತಿ ಬೆಳೆಸುವುದರೊಟ್ಟಿಗೆ ಮಕ್ಕಳನ್ನ ಅನ್ವೇಷಣಾ ಕ್ಷೇತ್ರದಲ್ಲಿ ತೊಡಗಿಸುವ ಮೂಲಕ ಭವಿಷ್ಯದ ವಿಜ್ಞಾನಿಗಳಾಗಿ ರೂಪಿಸಿಕೆ ಪ್ರೇರಣೆಯಾಗುತ್ತ ಹೇಳಿದವು. ರೋಟರಿ ಸಂಸ್ಥೆನ ಅಸಿಸ್ಟೆಂಟ್ ಗವರ್ನರ್ ಎಚ್ಟಿ ಅನಿಲವು ಮಾತಾಡಿ, ಇಂಥ ಸಮಾವೇಶದ ಮೂಲಕ ಕೊಡಗಿನ ಬಾಲ ವಿಜ್ಞಾನಿಗ ವರ್ಸೋಳು ರಾಷ್ಟಮಟ್ಟದ ಸ್ಪರ್ಧೆಯಲ್ಲಿ ಒಳ್ಳೆ ಪ್ರದರ್ಶನ ಕೊಡುವ ಮೂಲಕ ಜಿಲ್ಲೆಗೆ ಕೀರ್ತಿ ತರುತ್ತಿರುವುದು ಒಳ್ಳೆ ವಿಷಯ ಅಂತ ಹೇಳಿದವು. ಈ ಸಂದರ್ಭ ರೋಟರಿ ಮಿಸ್ಟೀಲ್ಸ್ ಅಧ್ಯಕ್ಷೆ ಅನಿತಾ ಪೋಯ್ಯ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಕೊಡಗು ಜಿಲ್ಲೆಯಲ್ಲಿ ಇಂದು 11 ಹೊಸ ಕೋವಿಡ್ 19 ಪ್ರಕರಣದ ವರದಿಯಟ್ಟು. ಮಡಿಕೇರಿ ತಾಲೂಕಲ್ಲಿ 2, ಸೋಮವಾರಪೇಟೆ ತಾಲೂಕಲ್ಲಿ 2 ಹಂಗೆ ವಿರಾಜಪೇಟೆ ತಾಲೂಕಲ್ಲಿ 7 ಪ್ರಕರಣದ ವರದಿಯಟ್ಟು. ಜಿಲ್ಲೆಯ ಒಟ್ಟು ಪ್ರಕರಣಗಳ ಸಂಖ್ಯೆ 35,074 ಆಗಿದ್ದು 340 ಸಕ್ರಿಯ ಪ್ರಕರಣದ ಒಟ್ಟು. ಇಲ್ಲಿ ಮುಟ್ಟ 426 ಮರಣ ಪ್ರಕರಣದ ವರದಿಯಾದರೆ ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 48, ಪಾಸಿಟಿವಿಟಿ ದರ ಶೇಕಡ 0.79 ಅಂತ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ತಿಳಿಸಿದರು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಕಾಲೇಜಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಕೂಡು ಕಟ್ಟಲಿ ಪೆಟ್ರೋನೆಟ್ ಎಲ್ಎನ್ಜಿ ಲಿಮಿಟೆಡ್ ಸಂಸ್ಥೆನವು ಸಿಎಸ್ಆರ್ ಯೋಜನೆಯಡಿಯಲ್ಲಿ ಶುರು ಮಾಡಿರುವ 500 ಎಲ್ಪಿಎಂ ಸಾಮರ್ಥ್ಯದ ಆಕ್ಸಿಜನ್ ಉತ್ಪಾದನಾ ಘಟಕನ ಸಂಸ್ಥೆನ ಆಡಳಿತ ಮಂಡಳಿ ಸದಸ್ಯರಾದ ಡಾ ಜಯಲಕ್ಷ್ಮಿ ಪಟ್ಕರ್ ಅವರು ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆನ ನಿರ್ದೇಶಕರ ಹಂಗೆ ಡೀನ್ ಆದ ಡಾ ಕೆಬಿ ಕಾರ್ಯಪ್ಪ, ಮುಖ್ಯ ಆಡಳಿತಾಧಿಕಾರಿ ಡಾ ನಂಜುಂಡೇಗೌಡ, ವೈದ್ಯಕೀಯ ಅಧೀಕ್ಷಕರಾದ ಡಾ ಎಸ್ ಮಂಜುನಾಥ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದು ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಯವರ ಭಾಷಣವನ್ನು ನೇರ ಪ್ರಸಾರದ ಮೂಲಕ ನೋಡಿಕೆ ಸೌಲಭ್ಯ ಮಾಡಲಾಗಿತ್ತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ರೀ, ಇವತ್ತಿನ ಫಂಕ್ಷನ್ ಅಲ್ಲಿ ನೀವಂತೂ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾ ಇದ್ರಿ. ಪೀಟರ್ ಇಂಗ್ಲೆಂಡ್ ಬಟ್ಟೆಗಳನ್ನು ಧರಿಸಿದ್ರೆ ಎಲ್ಲರೂ ಡಿಫ್ರೆಂಟ್ ಲುಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣ್ತಾರೆ. ಹೊಚ್ಚ ಹೊಸ ಲುಕ್ ನೊಂದಿಗೆ ಸೂಟ್ಸ್ ಹಾಗೂ ಬ್ಲೇಸರ್ ಮೇಲೆ ಆಕರ್ಷಕ ರಿಯಾಯಿತಿಗಳು. ಬನ್ನಿ ಪೀಟರ್ ಇಂಗ್ಲೆಂಡ್ ಶೋರೂಮ್, ನಿಯರ್ ರಾಕ್ ಟವರ್, ವಿರಾಜಪೇಟೆ. ಬೆಳ್ಳೂರು ಗ್ರಾಮ ಶ್ರೀ ದುರ್ಗಾ ಪರಮೇಶ್ವರ ದೇವಾಲಯದಲ್ಲಿ ನವರಾತ್ರಿ ಪೂಜಾ ಉತ್ಸವವು ಇಂದಿನಿಂದ ಈ ತಿಂಗಳ 15ರವರೆಗೆ ಸಂಜೆ 7 ಗಂಟೆಯಿಂದ ನಡೆಯಲಿದೆ. ಪ್ರತಿದಿನ ರಾತ್ರಿ ಅನ್ನದಾನವಿರುತ್ತದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಸೂಪರ್ ಬ್ರ್ಯಾಂಡ್ನ ಸೂಪರ್ ಎಕ್ಸ್ಚೇಂಜ್ ಆಫರ್ ಅಭಿಲಾಷ್ ನಲ್ಲಿ ಸ್ಯಾಮ್ಸಂಗ್, ಬಾಷ್, ಎಲ್ಜಿ, ಪ್ಯಾನಸೋನಿಕ್, ಹೈಯರ್, ಫಿಲಿಪ್ಸ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಗಳ ಎಕ್ಸ್ಚೇಂಜ್ ಮೇಳ, ಅಲ್ಲದೆ ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್ಸ್, ವಿರಾಜಪೇಟೆ. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಈರಮಂಡ ಹರಿಣಿ ವಿಜಯ್, ಕೊಟ್ಟಕತ್ತಿರ ಯಶೋಧ ಪ್ರಕಾಶ್ ನಿರ್ಮಾಣ ಹತ್ರ ಕೊಡವ ಸಿನಿಮಾ ನಾಡಪೆದ ಆಶಾ. ಇದೇ ವೈಮದಂಗನ ಆರಾಚೆ ಟಿ ಶರ್ಟ್ ಗೇರಿ ಕೊಡವ ಸಮಾಜತ್ ಪೊಲಕ 11 ಮಜ್ಜಣ 3 6 ಗಂಟೆಗೆ ಪ್ರದರ್ಶನ. ಬುಕ್ಕಿಂಗ್ ಕಾಯ್ತೆ ಸಂಪರ್ಕ ಚಿಡಿ ಟಿ ಶರ್ಟ್ ಗೇರಿ ಕೊಡವ ಸಮಾಜ. ಗಾಳಿಬೀಡು ಗ್ರಾಮ ಪಂಚಾಯತಿಯ 2021-22 ಸಾಲಿನ ಗ್ರಾಮಸಭೆ ನಾಳೆ ಪೂರ್ವಾಹ್ನ 11 ಗಂಟೆಗೆ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಕೆಟಿ ಧರ್ಮಾವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗಾಳಿಬೀಡು ಪಂಚಾಯಿತಿಗೆ ಒಳಪಟ್ಟ ಎಲ್ಲಾ ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಗಾಳಿಬೀಡು ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ. ಎಂಐ ಸ್ಟೋರ್ನಲ್ಲಿ ದಸರಾ ಹಬ್ಬದ ಕೊಡುಗೆ, ಎಲ್ಲ ಎಂಐ ಸ್ಮಾರ್ಟ್ಫೋನ್, ಸ್ಮಾರ್ಟ್ ಟಿವಿ, ಇತರ ಎಂಐ ಪ್ರಾಡಕ್ಟ್ಗಳ ಮೇಲೆ ಭಾರಿ ಡಿಸ್ಕೌಂಟ್ ಆಫರ್, 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಸಾಲ ಸೌಲಭ್ಯ. ಇಂದೇ ಭೇಟಿ ಕೊಡಿ ಎಂಐ ಸ್ಟೋರ್, ಕೊಹಿನೂರ್ ರೋಡ್, ಮಡಿಕೇರಿ, ಕೆನರಾ ಬ್ಯಾಂಕ್ ಎದುರು ಗೋಡಿಕೊಪ್ಪಲು, ಟೆಂಪಲ್ ರೋಡ್ ಪೋಸ್ಟ್ ಆಫೀಸ್ ಹತ್ತಿರ, ಸೋಮವಾರಪೇಟೆ. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಮೈಸೂರಿನ ಪಿಎಸ್ಆರ್ ಸಿಲ್ಕ್ಸ್ ಇದೀಗ ನವೀಕರಣಗೊಂಡು ಹೊಚ್ಚ ಹೊಸ ಸ್ಟಾಕ್ ಹಾಗೂ ಅತಿನೂತನ ಫ್ಯಾಷನ್ ಬಟ್ಟೆಗಳೊಂದಿಗೆ ನಿಮ್ಮ ಸೇವೆಗೆ. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಸರಸ್ವತಿಪುರಂ, ಮೈಸೂರು. ಗೋಣಿಕೊಪ್ಪದ ಇಂಡಿಯಾ ಗ್ಯಾರೇಜ್ನಲ್ಲಿ ಮಹೀಂದ್ರಾ XUV700 ಲಾಂಚ್ ಆಗಿದ್ದು, ಬುಕ್ಕಿಂಗ್ ಹಾಗೂ ಟೆಸ್ಟ್ ಡ್ರೈವ್ಗಾಗಿ ಸಂಪರ್ಕಿಸಿ ಮೊಬೈಲ್ 9663801500 ಅಥವಾ 9591294001. ಮೈತಾಡಿ ಗ್ರಾಮಸ್ಥರಲ್ಲಿ ಮನವಿ. 9 ವರ್ಷಗಳಿಂದ ಮುಚ್ಚಿ ಹೋಗಿದ್ದ ಮೈತಾಡಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯನ್ನು ಮತ್ತೆ ತೆರೆಯಲು ಸಂಬಂಧಪಟ್ಟ ಇಲಾಖೆ ಅನುಮತಿ ನೀಡಿದ್ದು, ಈ ಕುರಿತು ಚರ್ಚಿಸಲು ನಾಳೆ 11 ಗಂಟೆಗೆ ಮೈತಾಡಿ ದವಸಭಂಡಾರ ಆವರಣದಲ್ಲಿ ಗ್ರಾಮಸ್ಥರ ತುರ್ತು ಸಭೆ ಕರೆಯಲಾಗಿದೆ. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಲಹೆ ಸೂಚನೆ ನೀಡಬೇಕಾಗಿ ವಿನಂತಿ. ಜಾಹೀರಾತುಗಳು ಪ್ರಸಾರವಾಯಿತು. ನಿಧನ ಸುದ್ದಿ. ಮೈಸೂರು ಹಿನ್ಕಲ್ಲು ವಾಸ ಇಂಜ ಉಳ್ಳಿಯಡ ಅರುಣ್ ಜೋಯಪ್ಪ ಇಂಗ ಇಂದು ಮಜ್ಜಣ ದಂಡೆಮುಕ್ಕಾಲ್ ಗಂಟೆಗೆ ಮರಣಪಟ್ಟಿತು. 66 ಬಯತ್ರ ಉಳ್ಳಿಯಡ ಅರುಣ್ ಜೋಯಪ್ಪ ಐಂಡ ಆಕೇರಿ ಕಾರ್ಯ. ನಾಳೆ ಮಜ್ಜಣ 1 ಗಂಟೆಗೆ ಮೈಸೂರು ವಿಜಯನಗರತುಳ್ಳ ಮುಕ್ತಿಧಾಮ ಕ್ರಿಮಿಟೋರಿಯಂಲು ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ಪೊನ್ನಂಪೇಟೆ ಮಹಾತ್ಮಗಾಂಧಿ ನಗರದ ನಿವಾಸಿ ವೆಂಡರ್ ಜಯಂತಿ ಅವರ ತಂದೆ ಗೋಪಾಲಕೃಷ್ಣ ಅವರು ಇಂದು ನಿಧನರಾದರು. 77 ವರ್ಷ ಪ್ರಾಯದ ಗೋಪಾಲಕೃಷ್ಣ ಅವರ ಅಂತ್ಯಕ್ರಿಯೆ ನಾಳೆ ಪೊನ್ನಂಪೇಟೆಯ ಸ್ವಗೃಹದಲ್ಲಿ ನಡೆಯಲಿದೆ. ಚೇಲವರ ಗ್ರಾಮದ ಕುಡಿಯರ ಕಬ್ಬೆಮಲೆ ಪೌತಿ ಕಾರ್ಯಪ್ಪ ಎಂಡ ಪೊಣ್ಣ ಗಂಗಮ್ಮ ಇಂದು ಮರಣಪಟ್ಟಿತ್ತು. ಅಂಬ ದಂಡ ಬಯತ್ರ ಕುಡಿಯರ ಗಂಗಮ್ಮ ಎಂಡ ಆಕೀರಿ ಕಾರ್ಯ ನಾಳೆ ಮಜ್ಜನ ದಂಡು ಗಂಟರ ಮೀದ ನಡಪ ಅಂದು ಒಕ್ಕಕರ ಅರಿಚಿಟ್ಟಿತ್ತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ